ಹೇಳಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 35 ಕೋವಿಡ್ ಸಕ್ರಿಯ ಪ್ರಕರಣ, ಜನರು ಆತಂಕ ಪಡುವ ಅಗತ್ಯವಿಲ್ಲ, ಸಚಿವ ದಿನೇಶ್ ಗುಂಡೂರಾವ್. ರಾಜ್ಯದಲ್ಲಿ 600 ಕೋಟಿ ವೆಚ್ಚದ ಅನುಭವ ಮಂಟಪ ಮುಂದಿನ ವರ್ಷ ಲೋಕಾರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಕರೆಯಲು ಸರ್ಕಾರ ನಿರ್ಧಾರ. ನಾಳೆ ದೇಶ ವಿದೇಶಗಳ ಭಾರತೀಯರೊಂದಿಗೆ ಪ್ರಧಾನಿ ಮನದ ಮಾತು. ಕೇರಳ ಕರಾವಳಿ ಪ್ರವೇಶಿಸಿದ ಮುಂಗಾರು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಹಾಗೂ ಮೀಡಿಯಾ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಭದ್ರತೆ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಈಗ ವೇಳೆ 6:51 ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481-57-2600. ಇನ್ನೊಮ್ಮೆ ಕೇಳಿ, 9481-57-2600. ಉತ್ತರಂ ಯತ್ ಸಮುದ್ರಸ್ಯ ಹಿಮವತ್ ದಕ್ಷಿಣಂ ಚ ಯತ್ ಜ್ಞೇಯಂ ತದ್ ಭಾರತಂ ನಾಮ ಭಾರತೀಯ ಯತ್ರ ಸಂತತಿ. ಶಾಂತಿಪ್ರಿಯರಾದ ನಾವು ಭಾರತೀಯರು ಎಲ್ಲಾ ಸಮಯದಲ್ಲೂ ಶಾಂತಿಯನ್ನೇ ಬಯಸುವ ರಾಷ್ಟ್ರವಲ್ಲ. ನಮ್ಮನ್ನು ಯಾರಾದರೂ ಕೆಣಕಿದರೆ ನಾವು ಸುಮ್ಮನೆ ಕೂರುವುದಿಲ್ಲ, ಏಕೆಂದರೆ ನಮ್ಮ ಇತಿಹಾಸವೇ ಇದಕ್ಕೆ ಸಾಕ್ಷಿ. ನಾವು ಮಹಾಭಾರತ, ರಾಮಾಯಣ ಎಂಬ ಮಹಾಗ್ರಂಥಗಳನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿರುವ ರಾಷ್ಟ್ರ. ಹಲವಾರು ಉಗ್ರ ದಾಳಿ ನಡೆಯಿತು, ನಮ್ಮ ಭಾರತವು ಕೂಡ ತಕ್ಕ ಉತ್ತರವನ್ನು ಕೊಡುತ್ತಲೇ ಬಂದಿದೆ. 2016 September 29 ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು, ಬಾಲ್ಕೋಟ್ ಏರ್ ಸ್ಟ್ರೈಕ್ ಮಾಡಿತ್ತು,

ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಟೈಲರಿಂಗ್ ವೃತ್ತಿಯ ಜೊತೆ ಕೃಷಿ ಬದುಕು ಕಟ್ಟಿಕೊಂಡ ಜೀವನ ಸಾಗಿಸುತ್ತಿರುವ ಕಡೂರು ತಾಲೂಕು ಚೌಳ ಹಿರಿಯೂರು ಗ್ರಾಮದ ಮಂಜುಳಮ್ಮ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಮಂಜುಳಮ್ಮನವರಿದ್ದಾರೆ. ಇವರು ಚೌಳ ಹಿರಿಯೂರು ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪ್ರಥಮವಾಗಿ ಇವರು ಟೈಲರಿಂಗ್ ಕೆಲಸವನ್ನ ಮುಖ್ಯ ಕಸಬಾಗಿ ತಗೊಂಡಿದ್ದಾರೆ, ಜೊತೆಗೆ ಕೃಷಿ ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ, ಎಷ್ಟು ವರ್ಷದಿಂದ ತಾವು ಟೈಲರಿಂಗ್ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀರಿ? 10 ವರ್ಷ. ಇದರ ಹಿಂದೆ? ಇದರ ಹಿಂದೆ ಮನೆ ವ್ಯವಸಾಯ. ವ್ಯವಸಾಯ, ಮನೆ ಕೆಲಸ ಮಾಡ್ತಾ ಇದ್ದೀರಾ? ಈ ಟೈಲರಿಂಗ್ ವೃತ್ತಿಯಲ್ಲಿ ಮನೆಯಲ್ಲಿ ಯಾರಾದ್ರೂ ಮಾಡ್ತಿದ್ರಾ ಮೊದ್ಲು? ಇಲ್ಲ, ಯಾರು ಇಲ್ಲ, ನಾವೇ. ನೀವೇ ಅಂತಂದ್ರೆ ಇದಕ್ಕೆ ತರಬೇತಿ ತಗೊಂಡಿದ್ದೀರಾ? ತರಬೇತಿ ತಗೊಂಡಿದ್ವಿ. ಎಲ್ಲಿ? ಗೌರ್ಮೆಂಟ್ ಇಂದ ಕಳಿಸಿದ್ರಲ್ಲ, ಅವ್ರ ಹತ್ರ ತಗೊಂಡಿದ್ವಿ. ಹೊಲಿಗೆ ತರಬೇತಿ ಕೇಂದ್ರ? ತರಬೇತಿ ಕೇಂದ್ರದಾಗಿ. ಎಷ್ಟು ದಿವಸದ ಟ್ರೈನಿಂಗ್? ಅದು 3 ತಿಂಗಳದು. ಎಲ್ಲಿ? ಚೌಳೂರು. ಅಲ್ಲೇ ಕೊಡ್ತಿದ್ರು, ಅಲ್ಲೇ ಮಂಡಲ ಪಂಚಾಯತ್ ಇಂದವ. ಗ್ರಾಮ ಪಂಚಾಯತ್ ಇಂದ. ಈಗ ಟೈಲರಿಂಗ್ ವೃತ್ತಿಯಲ್ಲಿ ತರಬೇತಿ ಕೊಡಬೇಕಾದ್ರೆ ಏನು ಮನೆಯಲ್ಲಿನೇ ನೀವೇ ಕಲ್ಕೊಳ್ಳಿ ಅಂತ ಹೇಳಿದ್ರು, ಇಲ್ಲ ಒಂದು ಜಾಗದಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ವಸತಿಯ ವ್ಯವಸ್ಥೆ ಕೊಟ್ಬಿಟ್ಟು? ಮನೆಯಿಂದಲೇ ಅಲ್ಲೊಂದು ರಂಗ ಮಂದಿರದಾಗೆ ಕಲಿಸ್ತಿದ್ರು. ಅಂದ್ರೆ ಡೈಲಿ ನೀವೇ ಮನೆಯಿಂದ ಹೋಗಿ? ನಾವೇ ಮನೆಯಿಂದ ಹೋಗಿ ಬೆಳಿಗ್ಗೆ ಸಾಯಂಕಾಲ ಬರ್ತಿದ್ವಿ. ಎಷ್ಟು ಗಂಟೆ? 11 ಗಂಟೆಗೆ ಹೋಗಿ 4 ಗಂಟೆಗೆ ಬರ್ತಿದ್ವಿ. ಮನೆಯಿಂದಲೇ ಹೋಗೋದು. ಎಲ್ಲಿವೇನು ಉಳ್ಪಾಯಣ, ಎಲ್ಲಿವೂ ಏನಿಲ್ಲ, ಉಳ್ಕೊಳ್ಳೋದೇನಿಲ್ಲ. ಈಗ ಈ ಟೈಲರಿಂಗ್ ಇದರಲ್ಲಿ ಏನೇನು ತರಬೇತಿ ಕೊಟ್ಟರು? ಇದರಲ್ಲಿ ಯಾವ ರೀತಿಯಿಂದ ತರಬೇತಿ ಕೊಟ್ಟರು? ಅದ್ರಾಗ ಫಸ್ಟ್ ಡ್ರೈಯರ್, ಆಮೇಲೆ ಬನ್ನಿನ್ಗಳು, ಆಮೇಲೆ ಪಟಿಕೋಟು, ಫ್ರಾಕ್ಗಳು, ಆಮೇಲೆ ಬ್ಲೌಸ್ ಶರ್ಟ್, ಪ್ಯಾಂಟ್. ಇಲ್ಲ, ಅವೆಲ್ಲ ಏನಿಲ್ಲ, ನಾವಿಬ್ಬರು ಕೇವಲ ಲೇಡೀಸ್ ಮಾತ್ರ, ಮಹಿಳೆಯರಿಗೆ ಮಾತ್ರ. ಇದು 3 ತಿಂಗಳಾದ್ಮೇಲೆ ಮತ್ತೆ ನೀವು ಯಾವ ರೀತಿಯಿಂದ ಮಷಿನ್ ತಗೊಳಕ್ಕೆ ಯಾರಿಗೆ ಸಂಪರ್ಕ ಮಾಡಿದ್ರಿ ಅಥವಾ ಅವರೇ ಕೊಟ್ರ? ಇಲ್ಲ, ನಾವೇ ತಗೊಂಡಿದ್ವಿ. ಇದಕ್ಕೆ ಸಬ್ಸಿಡಿ ಆಗಿ ಏನಾದ್ರೂ ಕೊಟ್ರ? ಇಲ್ಲ, ಏನು ಕೊಟ್ಟಿಲ್ಲ, ಪೂರ್ತಿ ಹಣ ನೀವೇ ಕಟ್ಟಿ ತಗೊಂಡಿದ್ದೀರಾ. ಈಗ ಈ ಟೈಲರಿಂಗ್ ವೃತ್ತಿಯಲ್ಲಿ ಯಾವ ರೀತಿಯಿಂದ ಮುಂದುವರೆದಿದ್ದೀರಿ? ಅಂದ್ರೆ ಹೇಗೆ ಜನ ಯಾವ ರೀತಿಯ ಸ್ಪಂದನೆ ಮಾಡ್ತಾ ಇದ್ದಾರೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ? ಅಕ್ಕಪಕ್ಕದಿಂದಲೂ ಬರ್ತವೆ, ಊರಲ್ಲೂ ಚೆನ್ನಾಗಿ ಕೊಡ್ತಾರೆ. ಇದು ವರ್ಷ ಪೂರ್ತಿ? ವರ್ಷ ಪೂರ್ತಿ ಮಾಡ್ತಾ ಇದೀವಿ. ಮಳೆಗಾಲ, ಚಳಿಗಾಲ ಏನು ಇಲ್ಲ. ಮದ್ವೆ ಸೀಸನ್ ಅಲ್ಲಿ ಅವಾಗ್ಲೂ ಬರ್ತವೆ ತುಂಬಾ ಜಾಸ್ತಿ. ಜಾಸ್ತಿ ಬರ್ತವೆ ಮದ್ವೆ ಸೀಸನ್ ಅಲ್ಲಿ ಜಾಸ್ತಿ. ಬೇಸಿಗೆಯಲ್ಲಿ ಅಂತಂದ್ರೆ ಈಗ ಒಂದು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಯಾವ ರೀತಿಯಿಂದ? ಅವಾಗ್ಲೂ ಬರ್ತವೆ, ನಮ್ಗೆ ಯಾವಾಗ್ಲೂ ಡೈಲಿ ಇರ್ತವೆ. ಒಟ್ಟಾರೆ ಖಾಲಿ ಅಂತೂ ಇಲ್ಲ. ಖಾಲಿ ಅಂತೂ ಇಲ್ಲ, ಬರ್ತಾ ಇರ್ತವೆ ಯಾವಾಗ್ಲೂ. ಇದು ಹೇಗೆ ಒಬ್ರಿಗೆ ಈಗ ಬಂದ್ರೆ ಅವ್ರಿಗೆ ಎಷ್ಟು ದಿವಸ ಟೈಮ್ ಕೊಡ್ತೀರಿ? 10 ದಿವಸ. ಎಮರ್ಜೆನ್ಸಿ ಅಂತಂದ್ರೆ ಅವ್ರಿಗೆ 2 ದಿವಸದಾಗ್ಲ ಹೊಲ್ಕೊಡ್ತೀವಿ. ಫಂಕ್ಷನ್ಗಳು ಇದ್ದವು, ಎಮರ್ಜೆನ್ಸಿ ಬೇಕಾದರೂ ಬರ್ತಾರಲ್ಲ, ಅವ್ರಿಗೆ 1 ದಿವಸದಾಗ ಕೊಡ್ತೀವಿ. ಹೇಗೆ ಇದನ್ನ ನೀವು ಸಂಭಾಳಿಸ್ಕೊಂತೀರಾ ಅಂತಂದ್ರೆ ಈಗ ಕೃಷಿ ಜಮೀನು ನಿರ್ವಹಣೆ ಜೊತೆಗೆ ಇದು ನಿಮ್ಗೆ ಸ್ವಲ್ಪ ಒತ್ತಡ ಅನ್ಸಲ್ವಾ? ಒತ್ತಡ ಅನ್ಸುತ್ತೆ. ನಾವು ಹೆಚ್ಚಿಗೆ ಅಂತ ಆಟ್ಕೋಗಲ್ಲ, ನಮ್ಮ ಮನೆಯವ್ರು ಹೋಗ್ತಾರೆ, ಹಂಗಾಗಿ ನಾವು ಮನೆ ಕೆಲಸ, ಮನೆಯವರದೇ. ಇದಕ್ಕಾಗಿ ಸಪರೇಟ್ ಆಗಿ ರೂಮ್ ಅಥವಾ ಸಪರೇಟ್ ಆಗಿ ಒಂದು ಜಾಗ ಮಾಡಿದಿರಿ ಟೈಲರಿಂಗ್ಗೆ? ಇಲ್ಲ, ಮನೆಯಲ್ಲೇ. ಮನೆಯಲ್ಲೇ ಈಗ ಬಂದಂತ ವಸ್ತುಗಳನ್ನ ಇಟ್ಕೊಳ್ಳಕ್ಕೆ, ಇದು ಮಾಡಕ್ಕೆ, ಅಲ್ಮೇರ ತರದ, ಆ ತರದ ಏನಾದ್ರು ವ್ಯವಸ್ಥೆ? ಇಲ್ಲ, ಏನು ಇಲ್ಲ, ಸುಮ್ನೆ ಹಾಗೇನೆ ಒಂದು ಮಷೀನ್ ಇಟ್ಕೊಂಡು. ಯಾಕೆ ಇದು ಸ್ವಲ್ಪ ಒಂದು ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬಹುದಲ್ಲ? ಅಲ್ಲ ನನ್ಗನ್ಸುತ್ತೆ ನನಗನ್ಸುತ್ತೆ ಒಂದು ಈಗ ಹೇಗೆ ನಾವು ಪೆಟ್ಟಿ ಶಾಪ್ ಅಂತಂದ್ರೆ ಈಗ ದಿನಸಿ ಅಂಗಡಿ ಇಟ್ಕೊಳ್ತೀವಿ ನೋಡಿ, ಅದಕ್ಕೆ ಒಂದು ಏನೋ ಮೇಜು ಕುರ್ಚಿ ಟೇಬಲ್ ಒಂದು ಇಟ್ಕೊಂಡು ಒಂದೇನೋ ಚಿಕ್ಕದಾಗಿನ ಸಣ್ಣದಾಗಿನ ಒಂದು ಬೋರ್ಡ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಟೇಬಲ್ ಇದೆ ಪಕ್ಕಕ್ಕೆ ಟೇಬಲ್ ಮೇಲೆ ಇಟ್ಕೊಂಡು ಬಟ್ಕೊಳ ಕಟ್ ಮಾಡೋದಿನ ಕೆಳಗೆ ಕೂತ್ಕೊಂಡ್ ಕಟ್ ಮಾಡ್ತೀವಿ, ಬಟ್ಟೆಗಳನ್ನೆಲ್ಲ ಕೊಟ್ಟವ ಟೇಬಲ್ ಮೇಲೆ ಪಕ್ಕ ಮಿಷಿನ್ ಪಕ್ಕಕ್ಕೆ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು. ಈಗ ನಿಮ್ಮಿಂದ ಏನಾದ್ರೂ ತರಬೇತಿ ಪಡೆಯಕ್ ಬರ್ತಾರ ಅಕ್ಕ ಪಕ್ಕದ ಊರ್ನವರು? ಇಲ್ಲ ಇಲ್ಲ, ನಾವು ನಮಗ್ ಟೈಮ್ ಆಗಲ್ಲ ಅಂತ ಹೇಳಿ ನಾವ್ ಅವ್ರನ್ನೆಲ್ಲ ತರಬೇತಿ ಸಿಗಲ್ಲ ಬಟ್ಟೆ ಹೊಲಿದ್ರೆ ತೋರ್ಸಕ್ ಹೋಗಿ ನಮ್ಮ ಮೇಲೆ ಬ್ಲೌಸ್ ಆಗಿ ಹೋಗವಿ, ಹಂಗಾಗಿ ನಾವ್ ಕಲ್ಸಕೇನು. ಈಗ ಒಂದ್ ತಿಂಗಳು ಪೂರ್ತಿ ಎರಡ್ ತಿಂಗಳು ಆದ್ರೂ ಕಲ್ಸ ಬರ್ತೈತಿ, ಅವಾಗ ಪೂರ್ತಿ ಬರ ಅವ್ರಿಗೆ ಕಲ್ಸೋದೇ ಆಗುತ್ತೆ, ನಮ್ಮ ಹೊಲಿ ಹಿಂದ್ಕೋಕವಿ, ಆಮೇಲೆ ನಮಗ್ ಬರ ಗಿರಕಿಗಳು ಕಮ್ಮಿ ಆಗಿ ಹೋಗ್ತಾರೆ. ಆಮೇಲೆ ಈಗ ಇವ್ರು ಕೊಡಲ್ಲ, ಇವ್ರು ಕಲ್ಸಕ್ ನಿತ್ಕೊಂಡಾರೆ ಬೇಗ ನಮಗ್ ಕೊಡಲ್ಲ ಅಂತಾರೆ, ಅವ್ರು ಬರೋಲ್ಲ ಬೇರೆ ಕಡೆ ಹೋಗ್ತಾರ ಅವಾಗ. ಹಂಗಾಗಿ ಅವ್ ಕಲ್ಸೋದೇನು ಇಲ್ಲ, ಏನಿದ್ರು ತಾವು ತಮ್ಮ ಹತ್ರ ಎಷ್ಟು ಗಿರಾಕಿಗಳು ಬರ್ತಾರೆ ಅದ್ ಮಾಡಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಸಾಕಾಗೋದಿಲ್ಲ. ಇದರಲ್ಲಿ ಈಗ ಮುಖ್ಯವಾಗಿ ಟೈಲರಿಂಗ್ ನ ಒಂದು ಮಷಿನ್ ಗೆ ಬಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಧುನಿಕವಾದಂತ ಮಷಿನ್ಗಳು ಬಂದಿದ್ದಾವೆ, ನಿಮ್ದೆ ಯಾವ ರೀತಿಯಿಂದ ಇದೆ? ಹಳೇದ? ಇಲ್ಲ, ಇದೊಂದು ಎರಡ್ ಮೂರು ವರ್ಷದಲ್ಲಿ ತಗೊಂಡಿರೋದು. ಎರಡ್ ಮೂರು ವರ್ಷದಿಂದ ತಗೊಂಡಿದ್ದೀರಾ? ಮೊದ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ವಿ, ಅದಾದ್ಮೇಲೆ ಈಗ ಮಿಷಿನ್ ಇದ್ರದ್ದು ಮೋಟರಿಂದ ಕರೆಂಟಿಂದ ಫಿಕ್ಸ್ ಮಾಡ್ಕೊಂಡಿ, ಅದಕ್ಕೆ ತಗೊಂಡು ಪವರ್ ಮಿಷಿನ್ ಅಲ್ಲ ಈ ಮಿಷಿನ್ ತಗೊಂಡು ಅದಕ್ಕೆ ಸೆಟ್ ಮಾಡ್ಕೊಂಡಿವಿ. ಕರೆಂಟಿಂದ ಮೋಟರ್ ಕಾಲು ತುಳಿಯೋದು ಏನು ತುಳಿಯೋದು, ಕರೆಂಟ್ ಇಲ್ದ ಮಾತ್ರ ತುಳಿತೀವಿ ಎಮರ್ಜೆನ್ಸಿ ಅಂತಿದ್ದಾಗ, ಆರಾಮಾಗಿದ್ದಾಗ ಕರೆಂಟ್ ಬಂದಾಗ ಪವರ್ ಮಿಷಿನ್ ಗೆ ಯೂಸ್ ಮಾಡ್ತೀವಿ. ಇದು ಸೋಲಾರ್ ದಿಂದ ಕರೆಂಟ್ ನಾ ಅಥವಾ ಇಲ್ಲ ಈ ಕರೆಂಟ್ ಮಾಮೂಲಿ ಕರೆಂಟ್ ಕಂಬದಿಂದ ತಗೊಂಡಿರ್ತಾರೆ ಕಂಬದಿಂದ. ಈ ಟೈಲರಿಂಗ್ ಅಲ್ಲಿ ವೃತ್ತಿಯಲ್ಲಿ ತಮಗೆ ಒಂದು ನೆಮ್ಮದಿ ಇದೆಯಾ? ಮಾಡಿದಕ್ಕೆ ಲಾಭ ಅಂತಂತೂ ಇಲ್ಲ, ಸಿಗುತ್ತೆ ಇದೆ. ಎಷ್ಟು ಒಂದು ಇದಕ್ಕೆ ಒಂದು ಫ್ರಾಕ್ ಅಥವಾ ಒಂದು ಬ್ಲೌಸ್ ಗೆ? ಬ್ಲೌಸ್ ಗೆ 150 ರೂಪಾಯಿ ಡಬಲ್, ಸಿಂಗಲ್ 80 ರೂಪಾಯಿ ತಾನೆ. 80 ರೂಪಾಯಿ. ಇದರ ಜೊತೆಗೆ ಈಗ ಚೌಳ ಹಿರಿಯೂರಲ್ಲಿ ನಿಮ್ ಹಾಗೇನೆ ಇನ್ನು ಎಷ್ಟು ಜನ ಮಾಡ್ತಾ ಇದಾರೆ ಈ ವೃತ್ತಿಯಲ್ಲಿ? ಒಂದ್ 20 ಜನ ಇರಬೇಕು ಟೈಲರಿಂಗ್ ಇದಾರೆ. ಅಂದ್ರೆ ಊರಿನವ್ರು ಅಲ್ದೇನೆ ಪಕ್ಕದ ಊರವ್ರು ಕೂಡ ಬರ್ತಾರೆ? ಬರ್ತಾರೆ, ಪಕ್ಕದವರೆಲ್ಲ ಬರ್ತಾರೆ. ನೀವು ಯಾವ ರೀತಿ ಒಂದು ಗುಣಮಟ್ಟ ಕಾಯ್ಕೊಂಡಿದ್ರಿ ಅಂದ್ರೆ ಅವರಿಗೆ ಒಂದು ಹಿಡಿದಿಟ್ಕೊಳ್ತಕ್ಕಂಥದ್ದು ಅಂದ್ರೆ ಕೇಳ್ಕೊಂಡು ಬರ್ತಕ್ಕಂತ ಒಂದು ಸಾಮರ್ಥ್ಯ ಹೇಗೆ ಬೆಳೆಸ್ಕೊಂಡು? ಸಾಮರ್ಥ್ಯ ಅಂದ್ರೆ ಅದೇ ಈಗ ನಮ್ಮ ಬೇರೆ ಕಡೆಯಿಂದ ನಮ್ಮೂರಿಗೆ ಹೆಣ್ಣು ಕೊಟ್ಟಿರ್ತಾರೆ, ಅವ್ರಿಗೆ ಹೊಲ್ ಕೊಟ್ಟಿರ್ತೀವಲ್ಲ, ಅವ್ರ ತವ್ರ ಮನೆಗಳಿಗೆ ಹೋದಾಗ ಬ್ಲೌಸ್ ಎಷ್ಟು ಜನ ಕೊಡ್ತಾರೆ ನೋಡು, ನಿಮ್ಮ ಎಷ್ಟು ಚೆನ್ನಾಗಿದೆ ಎಲ್ಲಿ ಹೊಲಿಸಿದ್ರಿ ಅಂತ ಹೇಳಿ, ಅವಾಗ ಅವ್ರು ಬಂದು ಕೊಡ್ತೀರ ನಮಗ್ ಹೊಲಿಸಿ ಕೊಡ್ತೀರ ಅಂತಾರೆ, ಆಯ್ತು ಹೊಲಿಸ್ಕೊಂಡ್ ಕೊಡ್ತೀವಿ, ಹಿಂಗೆ ಬ್ಲೌಸ್ ಕೊಟ್ಟಿದಾರೆ ಹೊಲ್ ಕೊಡ್ತೀಯ ಅಂತಾರೆ, ಹ್ಞೂ ಸರಿ ತರ್ರಿ ಹೊಲ್ ಕೊಡ್ತೀವಿ ಅಂತೇಳಿ. ನಾವೀಗ ಒಂದ್ ಸ್ವಲ್ಪ ಜಾಸ್ತಿ ಹಿಂಗ್ ಜಾಸ್ತಿ ಹೊರಗಿಂದ ಬಂದ್ರವೇ ಜಾಸ್ತಿನ ಜಾಸ್ತಿ ಬರ್ತವೆ. ಹೇಳಿದ್ರಲ್ಲ ಈಗ ಹೆಣ್ಣು ಕೊಟ್ಟರು ಅವರು ಚೆನ್ನಾಗಿ ಹೊಲಿತಾರೆ, ಮಂಜುಳಮ್ಮ ಅವ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾರೆ ಅಂತ ಆತರ ಹೇಳ್ಕೊಂಡು ಒಬ್ಬರಿಂದ ಬಾಯಿಂದ ಬಾಯಿಂದ ಒಬ್ಬರಿಂದ ಬಾಯಿಂದ ಇನ್ನೊಬ್ರಿಗೆ ಅವ್ರ ಅಮ್ಮರವು ಅವ್ರ ಅಕ್ಕ ತಂಗಿಯರವು ಪಕ್ಕದ ಮನೆಯವರು ಹಿಂಗೆ ಕಳಿಸ್ತಿರ್ತಾರೆ, ಬರ್ತಾವ ಅವು ಜಾಸ್ತಿ ಬರ್ತವೆ ಊರಗಳ ಹಳ್ಳಿಗಳವು. ಸೊ ಹಾಗಾಗಿ ನಿಮ್ಗೇನು ಪ್ರಚಾರ ಬೇಕಾಗಿಲ್ಲ? ಇಲ್ಲ, ಅವರೇ ಕಳಿಸ್ತಾರೆ, ನಾವೇನ್ ಮಾಡೋದೇನ್ ಬೇಕಿಲ್ಲ, ಅವರೇ ಹೋಗಿರ್ತಾರಲ್ಲ ಊರ್ಗಳಿಗೆ ಬ್ಲೌಸ್ಗಳು ಸ್ಟಿಚಿಂಗ್ ನೋಡಿ ಅವ್ರೆ ಚೆನ್ನಾಗಿ ಕುಂಡಿರ್ತವೆ ಎಷ್ಟು ಚೆನ್ನಾಗಿದೆ ನೋಡ್ರಿ ನಿಮ್ಮವು ಅಂತೇಳಿ ಅವರೇ ನಮ್ಗೊಂದು ಹೊಲಿಸ್ಕೊಂಬಂದ್ ಕೊಡ್ತೀರಿ ಅಂತ ಫಸ್ಟ್ ಒಂದ್ ಕಳಿಸಿರ್ತಾರೆ, ಆಮೇಲೆ ಸರಿ ಅದು ಅಂತಂದ್ರೆ ಮತ್ತೆ ಕಳಿಸ್ತಾರೆ. ನಿಮ್ಮ ಊರಿಂದ ಚೌಳ ಹಿರಿಯೂರಿಂದ ಪಟ್ಟಣಕ್ಕೆ ಹೋಗ್ತಕ್ಕಂತ ಜನಸಂಖ್ಯೆ ಏನಾದ್ರು ಹೇಳ್ಬಹುದಾ ನೀವು? ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಪಟ್ಟಣಕ್ಕೆ, ಹೋಗ್ತಾರೆ, ಹೋಗೋರು ಜಾಸ್ತಿ ಜನ ಹೋಗ್ತಾರ ಅಥವಾ ಊರಲ್ಲೇ? ಊರಾಗೂ ಜಾಸ್ತಿ ಕೆಲಸ ಮಾಡೋರಿದ್ದಾರೆ, ಅಂದ್ರೆ ಇಲ್ಲೇ ಹತ್ರದ ಊರ್ಗಳಿಗೆ ಹೋಗಾರ ಒಂದ್ ಸ್ವಲ್ಪ ಕಮ್ಮಿ, ಈ ಟೌನ್ ಗಳಾಗ ಬೆಂಗಳೂರು ಅಂತ ಕಡೆಗೆ ಹೋಗಾರ ಜಾಸ್ತಿ, ಆಮೇಲೆ ಕಡೂರಿ ಜಾಸ್ತಿ ಜನ ಬರ್ತಾರೆ ಕಡೂರಾಗ ಡೈಲಿ. ಆ ಒಂದು ಜನಸಂಖ್ಯೆ ತುಂಬಾನೇ ಇದೆ ಅಂತ ಹೇಳ್ತೀರಾ? ಇದೆ, ಇದಾರೆ. ಊರಲ್ಲಿ ಈಗ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಿಮ್ಗೆ ಗೊತ್ತಿದೆ ಅನ್ಸ್ತದೆ, ಇದರಿಂದ ಕೂಡ ಕೂಲಿ ಕೊಟ್ಬಿಟ್ಟು ಕೆಲಸ ಮಾಡಿಸ್ತವ್ರೆ. ಇದು ನಿಮ್ಮ ಊರಲ್ಲಿ ಯಾವ ರೀತಿಯಿಂದ ಇದೆ? ಪರವಾಗಿಲ್ವಾ? ಪರವಾಗಿಲ್ಲ, ಇಲ್ಲ ಇದಾರೆ, ಖಾತೆ ಜಾಸ್ತಿಯ ಎಲ್ಲ ಮಾಡಿಸೋದೇ ಜಾಸ್ತಿ ಕೂಲಿ ಕೊಟ್ಟಯ್ಯ. ಅಂದ್ರೆ ಇದರಿಂದ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ಅನುಕೂಲ ಆಯ್ತು. ಬೇರೆ ಪಟ್ಟಣಕ್ಕೆ ಹೋಗಿ ಅಲ್ಲಿ 2000 ದುಡಿದ್ರು ಅಲ್ಲಿಂದ ಅಲ್ಲಿಗೆ ಸರಿ ಹೋಯ್ತದೆ. ಹಳ್ಳಿಯಲ್ಲಿ ಪ್ರತಿಯೊಂದು ಕೂಡ ಸ್ವಲ್ಪ ಅಂದ್ರೆ ನೀರು ಉಚಿತ, ಕರೆಂಟ್ ಉಚಿತ ಇದೆ, ಈಗ ಜೊತೆಗೆ ಬಸ್ಸಿನ ಉಚಿತ, ಜೊತೆಗೆ ಹೆಣ್ಮಕ್ಳಿಗೆ ಈಗ ಏನು ಗೃಹಲಕ್ಷ್ಮಿ ಅಂತ ಹೇಳಿಕೊಡ್ತಾವ್ರೆ, ಅದು ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ಏನ್ ಹೇಳ್ತೀರಾ ಗೃಹಿಣಿಯಾಗಿ ನೀವು ಇವು ಯೋಜನೆಗಳು ಯಾವ ರೀತಿ ತಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ಇದು ಅನುಕೂಲವೋ ಅಥವಾ ಏ ಇದು ಸೋಮೇರಿತನ ಮಾಡಿಸ್ತದ ಅನ್ಸುತ್ತಾ? ಇಲ್ಲ, ಎರಡು ಒಂದೊಂದ್ಸತಿ ಅವ್ರ ಉಪಯೋಗಿಸೋದ್ರಿಂದ ತಗೊಳ್ತಾರೆ, ಅವ್ರು ತಗೊಳ್ಳೋದ್ರ ಮೇಲೆ. ಈಗ ಬರ್ತಿತ್ತಾಗ ಏನು ಉಂಡ್ ಕುತ್ಕೊಂಡ್ರಾತು ಏನ್ ಅದ್ ಮಾಡ್ಬೇಕು ಕಷ್ಟಪಡಂತದೇನಿಲ್ಲ ಅನ್ನೋರು ಅಂತಾರವ. ಏ ಇಲ್ಲ, ಅದನ್ನೇ ನಾವು ಸೌಲಭ್ಯ ಮಾಡ್ಕೊಂಡ್ರೆ ಮುಂದೆ ಅವ್ರ ನಿಲ್ತು ಅಂತಂದ್ರೆ ನಮಗೆ ತಾನೇ ಕಷ್ಟ ಆಗೋದು. ಈಗ ಯಾಕೆಂತಂದ್ರೆ ಪತ್ರಿಕೆಗಳಲ್ಲಿ ನೋಡಿದೀವಿ, ನಾವು ಕೇಳಿದೀವಿ, ಮಾಧ್ಯಮದ ಬೇರೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಕೂಡ ನೋಡಿದೀವಿ ಏನಂತಂತಂದ್ರೆ ಹೋಳಿಗೆನ ಮಾಡ್ಬಿಟ್ಟು ಎಷ್ಟೋ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದಾರಂತೆ. ಅಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಮಾರಾಟ ಮಾಡೋದು, ಬಸ್ಸಿನ ಒಂದು ಉಚಿತ ಸೇವೆನ ಅವ್ರು ಸದುಪಯೋಗ ಪಡಿಸಿಕೊಂಡಿದ್ದಾರೆ, ದುರುಪಯೋಗ ಪಡಿಸಿಕೊಂಡಿಲ್ಲ. ಸದುಪಯೋಗ ಈಗ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ದುರುಪಯೋಗ ಸದುಪಯೋಗ ಇದ್ದೇ ಇರ್ತದೆ. ಅವರು ಸದುಪಯೋಗ ಪಡಿಸಿಕೊಂಡ್ಬಿಟ್ಟು ಆ ಒಂದು ಉಚಿತ ಸೇವೆನ ಸದುಪಯೋಗ ಪಡಿಸಿಕೊಂಡು ಒಂದು ಉದ್ಯಮ ಸಣ್ಣದಾಗಿ ಶುರು ಮಾಡಿದ್ದಾರೆ. ಆ ಊರಲ್ದೇನೆ ಬೆಂಗಳೂರಿಗೂ ಕೂಡ ಅವರು ರೀಚ್ ಆಗಿದ್ದಾರೆ, ಹೋಗಿದ್ದಾರೆ. ಸೊ ಇದು ಒಳ್ಳೇದಂತ ಹೇಳ್ತೀರಾ? ಇದು ಒಳ್ಳೇದಂತ ಹೇಳ್ತೀರಾ? ಈಗ ಇದರ ಅಲ್ದೇನೆ ಈಗ ತಾವು ಅಡಿಕೆ ಮತ್ತು ತೆಂಗು ಅಂತ ಹೇಳ್ತಾ ಇದ್ದೀರಾ ಕೃಷಿಯಲ್ಲಿ, ತರಕಾರಿಯಾಗಿ ತರಕಾರಿ ರೂಪದಲ್ಲಿ ಏನ್ ಬೆಳಿತೀರಾ? ನಾವು ತರಕಾರಿ ಹೀರೆಕಾಯಿ, ಮೆಣಸಿನಕಾಯಿ, ನೀರುಳ್ಳಿ. ನೀರಿನ ವ್ಯವಸ್ಥೆ ಇದೆಯಾ? ನೀರಿನ ವ್ಯವಸ್ಥೆ ಇದೆ, ಬೋರ್ ಇದೆ, ಬೋರ್ ಇದೆ. ಇದು ಬೇಸಿಗೆಯಲ್ಲಿ ಏನ್ ಬೆಳಿತೀರಾ ಇದರಲ್ಲಿ? ಈಗ ಬೇಸಿಗೆ ಏನು ಹೆಚ್ಚಿಗೆ ಏನು ಬೆಳೆಯಕ್ಕೆ ಬೆಳೆಯೋದಿಲ್ಲ. ನೀರ್ ಅಡಿಕೆ ತೋಟಕ್ಕೆ ಅವಕ್ಕೆ ನೀರ್ ಬಿಡೋದಕ್ಕೆ ಸ್ವಲ್ಪ ಅದನ್ನೇ ನಿರ್ವಹಣೆ ಮಾಡಕ್ಕೆ ಸ್ವಲ್ಪ ಕಷ್ಟ ಆಯ್ತದೆ. ತೋಟ ಒಣಗ ಬಿಡಕ್ ಆಗಲ್ಲ, ಹಂಗಾಗಿ ಬರೀ ಸಸಿಗಳಿಗೆ ಬಿಡೋದಷ್ಟೇ, ಸಸಿಗಳಷ್ಟೇ. ಇದ್ರ ಜೊತೆಗೀಗ ಈಗ ಹೇಳಿದ್ರಿ ತಮ್ಮ ಪತಿದೇವರು ಇದು ನಿರ್ವಹಣೆ ಮಾಡ್ತಾರಂತೆ, ಇದ್ರ ಜೊತೆಗೆ ನೀವು ಕೂಡ ಹೋಗ್ತಿರ್ಬೋದಲ್ಲ? ಹೋಗ್ತಿವಿ, ಬರ್ತೀವಿ. ಕೆಲಸ ಇದ್ದ ಜಾಸ್ತಿ ಕೆಲಸ ಇದ್ದಾಗ ನಮ್ ಕೈಲಿ ಆಗಂತ ಕೆಲಸ ಇದ್ದಾಗ ಹೋಗಿ ಬರ್ತೀವಿ. ಜೊತೆಗೆ ಈಗ ಹಸುಗಳು ಸಾಕಿದ್ರ ಮನೆಯಲ್ಲಿ? ಸಾಕಿದೀವಿ. ಎಷ್ಟಿದಾವೆ? 4 ಇದಾವೆ. ಇದು ಆಕಳನ? ಎಲ್ಲಾನು ದೇಶಿ ತಳಿನ? ಇದು ಜರ್ಸಿನ ದೇಶಿ ತಳಿನ? ದರ್ಶಿ ತಳಿನ. ದೇಶಿ ತಳಿನ. ಎಷ್ಟು ಕೊಡ್ತವೆ ಒಂದು ದಿನ ಅಂದ್ರೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು? 3-4 ಕೊಡ್ತವೆ. 3 ಲೀಟರ್, 4 ಲೀಟರ್? 4 ಲೀಟರ್. ಇದು ಮನೆಗೆ ಉಪಯೋಗಿಸ್ಕೊಳ್ತೀರಾ ಇಲ್ಲ ಡೈರಿ? ಇಲ್ಲ, ಡೈರಿಗೂ ಹಾಕ್ತಿವಿ, ಮನೆಗೂ ಉಪಯೋಗಿಸ್ಕೊಂಡು ಡೈರಿಗೆ ಹಾಕ್ತಿವಿ. ಆಮೇಲೆ ಇದಕ್ಕೆ ಈಗ ಇದರ ಒಂದು ನಿರ್ವಹಣೆಗಾಗ್ಲಿ ಮೇವು ಬೆಳೆ ಏನಾದ್ರು ಬೆಳಿತೀರಾ ಜಮೀನಲ್ಲಿ? ಚಪ್ಪೆ ಹುಲ್ಲು ಮತ್ತೆ ಬೇಕಲ್ಲ ನೇಪೇರ್ ಹುಲ್ಲು ಬೆಳಿತೀರಾ? ಇಲ್ಲ, ರಾಗಿ ಹುಲ್ಲು ಚಪ್ಪೆ ಹಾಕೊಂತೀವಿ, ಮೆಕ್ಕೆಜೋಳ ಚಪ್ಪೆ ಹಾಕ್ತಿವಿ, ಅವನ್ನ ಉಪಯೋಗಿಸ್ಕೊಂತೀವಿ. ಅವು ಉಪಯೋಗಿಸ್ಕೊಳ್ತೀರಾ? ಜೊತೆಗೆ ಬೇರೆದು ಬೇರೆ ರೈತರಿಂದ ಏನಾದ್ರು ಈ ಶೇಂಗಾ ಹೊಟ್ಟು ಇಲ್ಲ ಹುರುಳಿ ಸೊಪ್ಪು ಸೊಪ್ಪು ಬವಣಿಗೆ ಹಾಕೋ ಟೈಮ್ನಿಗೆ ಎಲ್ಲ ತಗೊಂಡು ಬವಣಿಗೆ ಮಿಕ್ಸ್ ಮಾಡಿ ಹಾಕ್ತಾರೆ. ಮಿಕ್ಸ್ ಮಾಡಿ ಹಾಕ್ತಾರೆ. ಇದ್ರ ಜೊತೆಗೆ ಈಗ ಇದರಿಂದ ಕೊಡ್ತಾರಲ್ಲ ಸೊಸೈಟಿಯಿಂದ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಕೆಲವೊಂದು ಫೀಡ್ ಕೊಡ್ತಾರೆ, ರೆಡಿಮೇಡ್ ಫೀಡ್ ನ ಕೊಡ್ತಾರೆ. ಅದನ್ನ ಅದನ್ನೇನ್ ತಾಂಡಿಲ್ಲ, ಕೊಡೋದಿಲ್ಲ ನಿಮ್ಗೆ? ಹೆಚ್ಚಿಗೆ ಕೊಡ್ತಿಲ್ಲ. ಈ ಕೃಷಿಗೆ ಸಂಬಂಧಪಟ್ಟಿದ ಮಾಹಿತಿಯನ್ನ ಹೇಗೆ ನೀವು ತಿಳಿದುಕೊಳ್ತೀರಾ? ಅಲ್ಲ, ಈಗಿನ ಒಂದು ಮೊಬೈಲ್ ಯುಗದಲ್ಲಿ ಪ್ರತಿಯೊಂದು ಮಾಹಿತಿ ಬರುತ್ತೆ, ಆದ್ರೂ ಈಗ ಮಾಧ್ಯಮಗಳ ಮುಖಾಂತರ ಅಂದ್ರೆ ಪತ್ರಿಕೆಗಳ ಮುಖಾಂತರ ತಿಳ್ಕೊಳ್ತೀರಾ, ಜೊತೆಗೆ ರೇಡಿಯೋ ಮುಖಾಂತರ, ಜೊತೆಗೆ ದೂರದರ್ಶನದ ಚಂದನ ವಾಹಿನಿ, ಕೃಷಿ ಮೇಳ ಮಾಡ್ತಾರಲ್ಲ ಅಲ್ಲಿ ಹೋದತ್ರ, ಕೃಷಿ ಮೇಳಕ್ಕೆ ಹೋದತ್ರ ಅಲ್ಲಿ ನೋಡ್ಕೊಂಡ್ಬರ್ತೀವಿ. ಆಮೇಲೆ ಪಕ್ಕದ ರೈತರು ತಿಳ್ಕೊಳ್ತೀರಾ, ಅವ್ರೇನ ಕೆಲವೊಂದ್ಸಲ ಹೇಳ್ತಾರೆ ಈ ತರ ಇದೆ ಈ ತರ ಹೋಗಿದ್ದೀವಿ ನಾವು ಅಂತ ಹೇಳಿ. ಬಿಡುವು ಸಮಯ ಇದ್ದಾಗ ಹೆಂಗ್ ಕಳಿತೀರಿ ನೀವು? ಸ್ವಲ್ಪ ನಿಮ್ಗೆ ಏನೋ ಬಿಡುವು ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ಆ ಸಮಯನ ಹೇಗೆ ಉಪಯೋಗಿಸ್ಕೊಳ್ತೀರಾ? ನಮಗೆ ಸದ್ಯಕ್ಕಂಗ್ ಬಿಡು ಸಮಯ ಏನ್ ಸಿಗಲ್ಲ, ಇನ್ನ ಸಿಕ್ಕಾಗಿನೇನ್ ಅದೇ ಅಲ್ಲೇ ನಮ್ಮ ಅಕ್ಕಪಕ್ಕ ಮನೆ ಕೂತ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡ್ತೀವಿ ಅಷ್ಟೇ. ಏನೋ ಒಂದ್ ಕಷ್ಟ ಸುಖದ ಮಾತುಗಳನ್ನ ಹೇಳ್ಕೊಂತೀರಾ? ಈ ಸಮಯದಲ್ಲಿ ಈಗ ಇಂತ ಒಂದು ಬಿಡುವಿಲ್ಲದ ಸಮಯದಲ್ಲಿ ಮದ್ವೆ ಮುಂಜಿಗೆ ಹೋಗೋದಾಗದ್ರೆ ಒಳ್ಳೆ ಕೆಲಸಕ್ಕೆ ಹೋಗೋದಾದ್ರೆ ಹೇಗೆ ಸಮಯನ ತಾವು ಹೊಂದಾಣಿಕೆ ಮಾಡ್ಕೊಂತೀರಿ? ಒತ್ತು ಮುಂಚೆ ಎದ್ದು ಕೆಲಸ ಮುಗಿಸ್ಕೊಂತೀವಿ, ಮುಗಿಸ್ಕೊಂಡು ಈಗ ನಾವೇನಿದ್ರು ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಒಂದು ಬ್ಲೌಸ್ ಮುಗಿಸಿರ್ತೀನಿ 4 ಗಂಟೆ 4:30 ಎದ್ದು, ಹಂಗೆಲ್ಲರ ಹೋಗೋ ಟೈಮ್ಗಳಿಗೆ ಅವ್ರು ನೈಟು ಬೆಳಗ್ಗೆ ಬೆಳಗಿನ ಜಾವ ಎದ್ದು ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ಸೊ ಏನು ಇದು ಅನ್ಸಲ್ಲ ನಿಮ್ಗೆ? ಇಲ್ಲ, ಸ್ವಲ್ಪ ಒತ್ತಡ ಅನ್ಸಲ್ಲ? ಇಲ್ಲ ಇಲ್ಲ, ಏನ್ ಹಂಗೇನ್ ಅನ್ಸಲ್ಲ. ಏನು ಒಂದ್ ದಿವಸ ಬೆಳಿಗ್ಗೆ ಹೋಗೋದು ಮತ್ತೆ ಸಂಜೆ ಬರೋದು? ಏನ್ ಡೈಲಿ ಏನ್ ಅದೇ ತರ ಏನ್ ಹೋಗ್ತಿರಲ್ವಲ್ಲ, ಒಂದೊಂದ್ ದಿವಸ ಹೋಗ್ತಿರ್ತೀವಲ್ಲ, ಹಂಗಾಗಿ ಏನು ಅನ್ಸಲ್ಲ. ಊರಲ್ಲಿ ಯಾವ ದೇವಸ್ಥಾನ ಇದೆ ನಿಮ್ಮಲ್ಲಿ? ಸೋಮೇಶ್ವರ ಸ್ವಾಮಿ. ಸೋಮೇಶ್ವರ ಸ್ವಾಮಿ ಜಾತ್ರೆ ಮುಗಿತಾ? ಮಹಿಷಿ ಜಾತ್ರೆ ಆಯ್ತು, ಮಹಿಷಿ ಜಾತ್ರೆ ಆಯ್ತು, ತೇರ್ ಆಯ್ತು. ಎಷ್ಟು ವರ್ಷಕ್ಕೆ ಒಂದ್ಸಲ ಆಯ್ತದೆ? ಇಲ್ಲ ವರ್ಷ ವರ್ಷ ಆಗುತ್ತದೆ. ವರ್ಷ ವರ್ಷ ಡಿಸೆಂಬರ್ ಲಾಸ್ಟ್ ಜನವರಿ ಫಸ್ಟ್ ಮಹೇಶ್ವರ ಜಾತ್ರೆ ಆಗುತ್ತೆ. ಮಹೇಶ್ವರ ಆಮೇಲೆ ಯುಗಾದಿ ಆದ್ಮೇಲೆ ತೇರಾಗುತ್ತೆ. ಯುಗಾದಿ ಅದು 9 ದಿವಸಕ್ಕೆ ಈಗ ಮೊನ್ನೆ ಆಯ್ತು. ಆಯ್ತು. ಈಗ ನಮ್ಮೂರಲ್ಲಿ ಇಂತ ಒಂದು ವ್ಯವಸ್ಥೆ ಇಲ್ಲ ಅಂತ ಅನ್ನೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮೂರಲ್ಲಿ ಇಂಥದ್ದು ಇರ್ಬೇಕಿತ್ತಪ್ಪ ಅಂತ. ನಮ್ಮೂರಾಗ ಇರ್ಬೇಕಿತ್ತು ನಂಗೆ ಇಲ್ಲ, ಎಲ್ಲಾ ಸೌಲಭ್ಯನೂ ಐತೆ ನಮ್ಮೂರಾಗ. ಎಲ್ಲ ಇದೆ, ಎಲ್ಲ ಇದೆ. ಹಬ್ಬಗಳು ದೇವಸ್ಥಾನದ ಫಂಕ್ಷನ್ಗಳು ಚೆನ್ನಾಗ್ ಆಗ್ತವೆ, ಹಬ್ಬಗಳು ಆಗ್ತವೆ. ನಮ್ಮೂರಾಗೆ ಯಾವ್ದು ವ್ಯವಸ್ಥೆ ಕಮ್ಮಿ ನಂಗೆ ಯಾವ್ದು ಇಲ್ಲ. ಕೃಷಿ ಜಮೀನಿಂದ ಈಗ ಮುಖ್ಯ ಒಂದು ರಸ್ತೆಗೆ ಹೋಗೋದಾದ್ರೆ ರಸ್ತೆಗಳು ಚೆನ್ನಾಗಿದಾವ? ಚೆನ್ನಾಗಿದಾವೆ. ಯಾವ್ದು ಒಂದು ಮಳೆಗಾಲದಲ್ಲೂ ಏನು ತೊಂದರೆ ಇಲ್ಲ? ಇಲ್ಲ. ಇವಾಗೆಲ್ಲ ಇಂಪ್ರೂವ್ ಮಾಡಿ ಸರಿ ಮಾಡಿದ್ದಾರೆ. ಈಗ ಕೃಷಿಯ ಒಂದು ನಿರ್ವಹಣೆಯಲ್ಲಿ ಗೊಬ್ಬರ ಒಂದು ನಿರ್ವಹಣೆಗೆ ಬಂದ್ರೆ ಇದು ಆಕಳಿಂದ ಬರ್ತಕ್ಕಂಥ ಸಗಣಿ ಗೊಬ್ಬರನ ಉಪಯೋಗಿಸ್ತೀರೋ ಇಲ್ಲ ಸರ್ಕಾರಿ ಗೊಬ್ಬರ ಕೂಡ ಉಪಯೋಗಿಸ್ತೀರಾ? ಸರ್ಕಾರಿ ಗೊಬ್ಬರವೇ, ಸಗಣಿ ಗೊಬ್ಬರ ಎರಡೂ ಮಿಕ್ಸ್ ಉಪಯೋಗಿಸ್ತೀವಿ. ಈಗ ಮಾರುಕಟ್ಟೆಗೆ ವ್ಯವಸ್ಥೆ ಬಂದ್ರೆ ನೀವೇ ಮಾರಾಟ ಮಾಡ್ತೀರಾ ಇಲ್ಲ ಏಜೆನ್ಸಿಗಳ ಮುಖಾಂತರ ಮಾರಾಟ ಮಾಡ್ತೀರಾ? ಇಲ್ಲ, ಮಾರುಕಟ್ಟೆಗೆ ತಾಂಡ ಕೊಡ್ತಾರೆ. ಅರಸೀಕೆರೆ ಹೋಗ್ತೀರಾ? ಅರಸೀಕೆರೆ ಇಲ್ಲ ತರೀಕೆರೆ? ಇಲ್ಲ ತರೀಕೆರೆ ಈ ಕಡೆ ಏನಿಲ್ಲ. ಅರಸೀಕೆರೆನೆ. ಚಿಕ್ಕಮಗಳೂರು? ಚಿಕ್ಕಮಗಳೂರು ಇಲ್ಲ. ಈ ವರ್ಷ ಹೇಗೆ ಫಸಲು ಬಂತು? ಈ ವರ್ಷ ಒಂದ್ ಸ್ವಲ್ಪ ಸಾಧಾರಣನೆ, ಮಳೆ ಕಮ್ಮಿ ಅಲ್ಲ ಹಂಗಾಗಿ ಇನ್ನು ಮುಂದಿನ ಕಮ್ಮಿ. ತೆಂಗಿಗೆ ರೋಗ ರುಜಿನ ಬರದಾಗ್ಲಿ ಹೇಗೆ? ತೀರಾ ರೋಗ ಏನು ಇಲ್ಲ. ಅಡಿಕೆಗೆ? ಅಡಿಕೆಗೂ ಇಲ್ಲ, ಚೆನ್ನಾಗಿದೆ. ಚೆನ್ನಾಗಿದ್ದಾವೆ. ಮತ್ತೆ ಈಗ ನೀರು ನಿರ್ವಹಣೆ ಮಾಡ್ಬೇಕಂದ್ರೆ ಕರೆಂಟಿನ ಸಮಸ್ಯೆ ಇದೆಯಾ ನಿಮ್ಮಲ್ಲಿ? ಕರೆಂಟಿನ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿರ್ತಾರೆ, ತೆಗಿತಿರ್ತಾರೆ. ಅಂದ್ರೆ ಹೇಗೆ ಅಂದ್ರೆ ಕೆಲವೊಂದು ಜಾಗದಲ್ಲಿ ಒಂದು ವಾರ ಇಂತಿಷ್ಟು ಗಂಟೆ, ಇನ್ನೊಂದು ವಾರ ಶಿಫ್ಟಿಂಗ್, ಬೆಳಿಗ್ಗೆ ಕೊಟ್ರೆ ಮಧ್ಯಾಹ್ನ ಕೊಡೋದಿಲ್ಲ, ಮಧ್ಯಾಹ್ನ ಕೊಟ್ರೆ ಸಂಜೆ, ಈ ತರ ಕೊಡ್ತಾರೆ. ನಿಮ್ಮಲ್ಲಿ ಹೇಗೆ? ಬೆಳಿಗ್ಗೆ 9 ಕೊಟ್ರೆ 1 ತೆಗಿತಾರೆ, 11 ಗಂಟೆಗೆ. ಮಾಡ್ಕೋಬೇಕು. ಮತ್ತೆ ರಾತ್ರಿ ನೈಟ್ ಅವಾಗ ಒಂದ್ 2 ಗಂಟೆಲ್ಲೇನೆ ಕೊಡ್ತಾರಂತೆ, ಟೈಮಿಂಗ್ಸ್ ಗೊತ್ತಿಲ್ಲ. ಆ ಟೈಮಲ್ಲಿ ಹೋಗ್ಬೇಕು. ಹೋಗಾರ ಹೋಗ್ತಾರೆ, ಹೋಗ್ದಾರನೆ ತಿರುಗಿ ಬರ್ತಾರಲ್ಲ, ಎಲ್ಲಿ ಪೈಪ್ ಡ್ರಿಪ್ಪಿಂಗ್ ಪೈಪ್ಗಳೆಲ್ಲ ತಿರುಗಿ ಬಂದಿರ್ತಾರೆ, ಮತ್ತೇನು ಹೋಗಲ್ಲ ನೈಟ್, ಮತ್ ಬೆಳಗ್ಗೆ ಹೋಗಿ ತಿರುತ್ತಾರೆ. ಇದ್ರ ಜೊತೆ ಈಗ ನಿಮ್ಮಲ್ಲಿ ಕಾಡು ಪ್ರಾಣಿಗಳದ ಒಂದು ಹಾವಳಿ ಯಾವ ರೀತಿ ಇದೆ ಅಂದ್ರೆ ಕಾಡು ಹಂದಿ ಆಗಿರ್ಲಿ, ಜಿಂಕೆ ಆಗಿರ್ಲಿ, ಹುಲಿ ಒಂದಿದೆ ಅಂತಾರೆ, ನೋಡಿಲ್ಲ. ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂತ ಒಂದು? ಇಲ್ಲ, ಬೆಳೆದೇನ್ ಹಾನಿ ಏನಿಲ್ಲ, ಹಂಗೇನೆ ಹಾನಿ ಮಾಡಿಲ್ಲ. ಹಾನಿ ಇಲ್ಲ, ಇಲ್ಲ. ಏನಿದ್ರು ಅಲ್ಪ ಸ್ವಲ್ಪ ಏನೋ ತಿನ್ಕೊಂಡು ಹೋಗಿರ್ತಾರೆ ಅಂದ್ರೆ ಜನಗಳು ಅದೇ ಓಡಾಡಕ್ ಒಂದ್ ಸ್ವಲ್ಪ ಭಯ ಪಡ್ತಾರೆ ಅಷ್ಟೇ. ಭಯ ಪಡ್ತದೆ. ಒಟ್ಟಾರೆಯಾಗಿ ಕೃಷಿ ಬದುಕು ಜೊತೆಗೆ ಟೈಲರಿಂಗ್ ನ ಒಂದು ಬದುಕು ಏನ್ ಅನಿಸ್ತದೆ ನಿಮ್ಗೆ? ಏನಿಲ್ಲ, ಇಂಪ್ರೂವ್ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅನಿಸುತ್ತೆ. ಅವೆಲ್ಲ ಇಲ್ಲದ್ರೆ ಬೇಜಾರು ಟೈಮ್ ಪಾಸ್ ಮಾಡೋದ್ ಕಷ್ಟ ಇತ್ತು. ಏನು ಅನ್ಸಿಲ್ಲ, ಒಳ್ಳೆ ಒಟ್ಟು ಚೆನ್ನಾಗಿ ಉಪಯೋಗ. ಇನ್ನು ಮುಂದೆ ಏನು ಇದರಲ್ಲಿ ಟೈಲರಿಂಗ್ ಇದರಲ್ಲಿ ಮತ್ತೆ ಹೆಚ್ಚಿನ ಒಂದು ಮಷಿನ್ಗಳು ತಗೊಂಡ್ಬಿಟ್ಟು ಅಥವಾ ಹೆಚ್ಚಿನ ಒಂದು ಸಾಮರ್ಥ್ಯದ ಹೊಲಿಗೆ ಮಾಡೋ ಒಂದು ಯೋಚನೆ ಇದೆಯಾ? ಇಲ್ಲ. ಅಥವಾ ಇದ್ದಿದ್ರಲ್ಲೇ ಇದನ್ನೇ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಅಂತ? ಇದನ್ನೇ ನಿರ್ವಹಣೆ ಮಾಡ್ಕೊಂಡು ಹೋಗ. ಹೆಚ್ಚಿದ್ದು ಮಾಡ್ಬೇಕಂತ? ಮಾಡ್ಬೇಕು ಅನ್ನಕ್ಕೆ ತ್ರಾಸ ಆಗುತ್ತೆ, ಜಾಸ್ತಿ ಜನ ಬೇಕು. ಜನ ಬೇಕು. ಆಮೇಲೆ ಇದ್ರಾಗ ದುಡಿಮೆ ಕಮ್ಮಿ ಆಗಿದ್ರಿತ್ತಲ್ಲ, ಅದನ್ನ ಮಾಡಬಹುದಾಯ್ತು. ಈಗ ಇದ್ರಾಗ ಆಗ್ತಿದೆಯಲ್ಲ, ಹಂಗಾಗಿ ಮತ್ತೆ ಅದಕ್ಕೆ ಟೈಮ್ ಪಾಸ್ ಆಗಲ್ಲ. ಎಷ್ಟ್ ಜನ ಇದ್ರಿ ಕುಟುಂಬದಲ್ಲಿ ತಾವು ಸದಸ್ಯರು? ನಮ್ಮನೆಯವರು, ನಾವು, ನಮ್ಮ ಮಗ. ಮೂವರೇ? ಮೂವರೇ. ಏನ್ ಮಾಡ್ತಾರೆ ಮಗ? ಬಿಕಾಂ ಆಗಿತ್ತೆ, ಈಗ MBA ಕೋಕನೆ. ಎಲ್ಲಿ? ಶಂಕರ್ಘಟ್ ಕೋಕನೆ. ಏನೋ ಮುಂದೆ ಡಿಸೆಂಬರ್ ಓಪನ್ ಆಗುತ್ತಲ್ಲ ಅವಾಗ ಹೋಗನೆ. ಡಿಸೆಂಬರ್? ಅಂದ್ರೆ ಇನ್ನು ಓದಿಸ್ಬೇಕು ಅಂತ? ಅವನು ಓದಕ್ ರೆಡಿ ಇದ್ದಾನ? ಓದಕ್ ಹೋಗ್ತೀನಿ. ಯಾಕೆಂತಂದ್ರೆ ಪೋಷಕರು ಮಾತ್ರ ಓದು ಓದು ಅಂತ ಅನ್ನೋ ಬದಲಿಗೆ ನಮ್ದೇನ್ ಇಂಟ್ರೆಸ್ಟ್ ಇಲ್ಲ. ಹೋಗಿದ್ದೆ ಬೆಂಗಳೂರಿಗೆ, ಈಗ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಓಪನ್ ಆಗೋದು, ಅಲ್ಲೇ ತನಕ ಏನ್ ಮಾಡೋಣ ಅಂತೇಳಿ. ಅದೇ ಮತ್ತೆ ಅದು ಅಲ್ಲಿ ಕೆಲ್ಸ ಬೆಳಿಗ್ಗೆ 6 ಹೋಯ್ದು, ಸಾಯಂಕಾಲ 6 ತನಕವ, ಅದು ಬೆನ್ನೋವು ಬಂತು ಒಂದ್ ಸ್ವಲ್ಪವ, ಹಂಗಾಗಿ ಬಂದಿದ್ದ. ಬಂದ್ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ಅಂದಿದ್ದ. ಮತ್ತೆ ಅಕ್ಕ ಈಗ ಹೋಗಲ್ಲ, ನಾನು ಓದಕ್ಕ ಹೋಗ್ತೀನಿ, ಸರಿ ಬಿಡು ಅಂತಂದ್ವಿ, ಮನೆಗಿದ್ದಾನೆ. ಇಲ್ಲ, ಅವಂದ ಇಂಟ್ರೆಸ್ಟ್, ನಾವೇನೇನು ಹಿಂಸೆ ಮಾಡಕ್ ಹೋಗಿಲ್ಲ. ಹಿಂಸೆ ಅಂತಲ್ಲ, ಒಟ್ಟಾರೆ ಈಗ ತಂದೆ ತಾಯಿಗಳಲ್ಲಿ ಇರುತ್ತೆ, ನನ್ನ ಮಗನು ನನ್ನ ಮಗಳು ಕೂಡ ಓದ್ಬೇಕು, ಒಳ್ಳೇದಾಗ್ಬೇಕು ಮುಂದೆ ಎಲ್ಲರ ಹಾಗೆ, ಅವಳು ಕೂಡ ಬದುಕು ಮಾಡ್ಬೇಕು ಅಂತ ಅನ್ನೋದು ಎಲ್ಲ ತಂದೆ ತಾಯಿಗಳ ಒಂದು ಆಸೆ ಇರುತ್ತೆ. ಆದ್ರೆ ಅದು ನಾವು ಹಿಂಸೆ ಮಾಡೋದಲ್ಲ, ಅದು ಅವ್ರ ಇದ್ರ ಬರ್ಬೇಕು. ಹೌದು ಹೌದು. ಹಂಗಾಗಿ ನಾವು ಅವನಿಗೂ ಇಂಟ್ರೆಸ್ಟ್ ಐತೆ ಓದಕ್ ಹೋಗ್ತೀನಿ ಅಂತೇಳಿ ಇದಾನೆ. ಈಗ ಮತ್ತೆ ನಮ್ಮ ಗೃಹಿಣಿಯರಿಗೆ ಹೇಳುವುದಾದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ ಒಂದು ಕಿವಿ ಮಾತಾಗಿ? ಅದೇ ಅವ್ರ ಅನುಕೂಲ, ಈಗ ಕೆಲಸ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಇರ್ಬೇಕು. ಹೌದು. ಅದನ್ನ ಅವ್ರು ಉಪಯೋಗಿಸ್ಕೊಂಡ್ ಮಾಡ್ಬೇಕು, ಮುಂದಿನ ಅನುಕೂಲಕ್ಕೆ ಆಗ್ಲಿ, ಎಲ್ಲದಕ್ಕೂ ಸೌಲಭ್ಯ. ಸೊ ಅಂದ್ರೆ ಅವರ ಒಂದು ಇಂಟ್ರೆಸ್ಟ್ ತಗೊಂಡು ಅಂತಂದ್ರೆ ಉತ್ಸಾಹ ತಗೊಂಡು ಮುಂದ್ ಬರ್ಬೇಕು, ನಾವು ಮಾಡ್ಬೇಕಪ್ಪ ಅಂತದೇನೋ ವ್ಯರ್ಥ ಕಾಲ ಹರಣ ಮಾಡದೇನೆ ಏನಾದ್ರೂ ಮಾಡ್ಬೇಕು ಅಂತಂತ ಹೇಳೋರಿಗೆ ತಾವು ಒಂದು ಮಾದರಿಯಾಗಿ ಅವರಿಗೆ ಬುದ್ಧಿವಾದ ಹೇಳ್ತಾ ಇದ್ದೀರಾ. ಒಳ್ಳೇದು ಮಂಜುಳಮ್ಮರು, ಇದುವರೆಗೆ ತಾವು ತಮ್ಮ ಟೈಲರಿಂಗ್ ವೃತ್ತಿಯ ಅನುಭವ ಜೊತೆಗೆ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರಿಗೆ ನಮ್ಮ ಗೃಹಿಣಿಯರಿಗೆ ಅದರಲ್ಲಿ ವಿಶೇಷವಾಗಿ ಗೃಹಿಣಿಯರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಟೈಲರಿಂಗ್ ವೃತ್ತಿಯ ಜೊತೆ ಕೃಷಿ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ಕಡೂರು ತಾಲೂಕು ಚೌಳ ಹಿರಿಯೂರು ಗ್ರಾಮದ ಮಂಜುಳಮ್ಮ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಭದ್ರಾವತಿ ತಾಲೂಕು ಹಿರಿಯೂರಿನ ಮಂಜುಳಮ್ಮ ಮತ್ತು ಸಂಗಡಿಗರಿಂದ ಶ್ರೀದೇವಿ ಪದ. ತೋಳು ತೊಡೆಯ ಮ್ಯಾಲೆ ತೋಗ ಮಂಚದ ಮ್ಯಾಲೆ ನೋ ಬೇಕಪ್ಪ ನನ್ನ ಮಗನೇ ಸುಯ ನೋ ಬೇಕಪ್ಪ ನನ್ನ ಮಗನೇ ಸುಯ ನೋ ಬೇಕಪ್ಪ ನನ್ನ ಮಗನೇ ಸುಯ ನೋ ಬೇಕಪ್ಪ ನನ್ನ ಮಗನೇ ಸುಯ ಏನೋ ಬೇಕಿಲ್ಲ ಎಂತವೇ ಬೇಕಿಲ್ಲ ಗೌಡನ ಸೊಸೆ ಮ್ಯಾಲೆ ನನ್ನ ಮನಸ್ಸು ಮ್ಯಾಲೆ ನನ್ನ ಮನಸ್ಸೇ ಸುಯನ ಸೊಸೆ ಮ್ಯಾಲೆ ನನ್ನ ಮನಸ್ಸೇ ಸೊಸೆ ಮ್ಯಾಲೆ ನನ್ನ ಮನಸ್ಸೇ ಸುಯನ ಸೊಸೆ ಮ್ಯಾಲೆ ನಿನ್ನ ಮನಸ್ಸು ಇದ್ದಾರೆ ಅಳ್ಳ ಕೊಡೇರವ ವಡಿ ಮಗನೇ ಸುಯರೇವ ವಡಿ ಮಗನೇ ಸುಳ್ಳ ಕೊಡೇರವ ವಡಿ ಮಗನೇ ಸುಯ ವಡಿ ಮಗನೇ ಸುಯ ಅಳ್ಳದ ಅಳ್ಳ ಕೊಡೇರವ ಬಡದಾರೆ ಆ ಬಾಲೆ ಅಳ್ಳದ ನೀರಿಗೆ ಬರುತ್ತಾಳೆ ಸುಯ ನೀರಿಗೆ ಬರುತ್ತಾಳೆ ಸುಳ್ಳದ ನೀರಿಗೆ ಬರುತ್ತಾಳೆ ಸುಯ ನೀರಿಗೆ ಬರುತ್ತಾಳೆ ಸುಯ ಅಳ್ಳದ ನೀರಿಗೆ ಬರುತ್ತಾಳೆ ಕೊಡನ ಯಸಿ ಮಗನೇ ಸುಯರವ ಯಸಿ ಮಗನೇ ಸುಳ್ಳ ಅಳ್ಳಕ ಕೊಡನ ಯಸಿ ಮಗನೇ ಸುಯ ಕೊಡವ ಯಸಿ ಮಗನೇ ಸುಯ ಕೊಡಗಾಳ ಯಸಿ ಆಕೆ ನೀನ್ಯಾರ ನಾನ್ಯಾರ ನಿನಗೆ ಜನ ಪುರುಷ ಮನಿಯಾಗೆ ಸುಯ ಪುರುಷ ಮನಿಯಾಗೆ ಸುಯಗೆ ಚಿನ ಪುರುಷ ಮನಿಯಾಗೆ ಸುಯ ಪುರುಷ ಮನಿಯಾಗೆ ಸುಯ ನಿನಗೆ ಚಿನ ಪುರುಷ ಮನಿಯಾಗೆ ಇದ್ದಾರೆ ಕರೆ ಕಬ್ಬ ಮಾಡಿ ಕೊರವೇನೆ ಸುಯ ಮಾಡಿ ಕೊರದಾರೆ ಸುಯ ಕರೆ ಕಬ್ಬ ಮಾಡಿ ಕೊರವೇನೆ ಸುಯ ಮಾಡಿ ಕೊರದಾರೆ ಸುಯ ಕೊರವ್ಯಾರ ಕೊರವಾಲೆ ಕಡದಾರೆ ಕಡಿಯಾಲೆ ನಾ ಬಂದಿ ತೋಳ ಬಿಡಲಾರೆ ಸುಯ ತೋಳ ಬಿಡಲಾರೆ ಸುಯ ನಾ ಬಂದಿ ತೋಳ ಬಿಡಲಾರೆ ಸುಯ ತೋಳ ಬಿಡಲಾರೆ ಸುಯ ನಾ ಬಂದಿಯ ತೋಳ ಬಿಡಲಾರೆ ಎಲೆ ಎಣ್ಣೆ ಬಾತಗ್ಗೋ ತವರ ತ್ಯವರ ತೋಟ ಕೇಸುಯ ತ್ಯವರ ತೋಟ ಕೇಸುಯ ಬಾಳೆಯವನದಾಗೆ ಬಾಲೇರ ಡೊಲದಾಗೆ ಬಾರಯ್ಯ ನಿಂಬೆಯ ವರದಾಗೆ ರೆಂಬೇರ ಡೊಲದಾಗೆ ಬಾರಯ್ಯಾತ್ಕಿತಲೆ ವನಕಾಗೆ ಸುಯ್ಯಾಗಿತಲೆ ವನಕಾಗೆ ಬಾರಯ್ಯಾಕಿತಲೆ ವನಕಾಗೆ ಸುಯ್ಯಾಕಿತಲೆ ವನಕಾಗೆ ಸುಯ್ಯ ಕಿತ್ತಾಲೆ ವನದಾಗೆ ನಿಸ್ತ್ರೇರ ಡೊಲದಾಗೆ ಬಾರಯ್ಯ ನಿಂಬೆ ವನಕಾಗೆ ನಿಂಬೆ ವನಕಾಗೆ ಸುಯ್ಯ ಬಾರಯ್ಯ ನಿಂಬೆ ವನಕಾಗೆ ಸುಯ್ಯ ಬಾರಯ್ಯ ನಿಂಬೆ ವನಕಾಗೆ ಸುಯ್ಯ ನಿಂಬೆಯ ವನದಾಗೆ ರೆಂಬೇರ ಡೊಲದಾಗೆ ಬಾರಯ್ಯ ತೆಂಗೇನ ವನಕಾಗೆ ತಂಗೇನ ವನಕಾಗೆ ಸುಯ್ಯ ಬಾರಯ್ಯ ತೆಂಗೇನ ತೆಂಗೇನ ವನದಾಗೆ ರೆಂಬೇರ ಡೊಲದಾಗೆ ನಡೆಯಯ್ಯ ತೆಗ್ಗಾತ್ಯವರಿಗೆ ಸುಯ್ಯ ತೆಗ್ಗಾತ್ಯವರಿಗೆ ಸುಯ್ಯ ನಡೆಯಯ್ಯ ತೆಗ್ಗಾತ್ಯವರಿಗೆ ಸುಯ್ಯ ತೆಗ್ಗಾತ್ಯವರಿಗೆ ಸುಯ್ಯ ತೆಗ್ಗಾಡಿಕೆ ಮಾಡಿ ದಿಬ್ಬ ಮೇಲ ಮಾಡಿ ನೆಗ್ಗಲ ಮುಳ್ಳವರ ನೆಗ್ಗಲ ಮುಳ್ಳವರ ಸಳಿಮಂಚ ಮುಳ್ಳವರ ಸಳಿಮಂಚ ನೆಗ್ಗಲ ಮುಳ್ಳವರ ಸಳಿಮಂಚದ ಮ್ಯಾಲೆ ಇಬ್ಬರ ಸಕನಿದ್ರೆ ಮಗುದಾವೇಸಕನಿದ್ರೆ ಮಗುದಾವೇಸುಯ ಇಬ್ಬರ ಸಕನಿದ್ರೆ ಮಗುದಾವೇಸುಯ ಸಕನಿದ್ರೆ ಮಗುದಾವೋಸುಯ ಸಿರಿ ಬಂದ ಕಾಲಕ್ಕೆ ಮರಣ ಕಾಲಗೊತ್ತೆ ಮರವಾಗೆ ಸೇವನ ಮರಬೇದೆ ಅರನೆ ಮರವಾಗೆ ಸೇವನ ಮರಬೇದೆ ಅರನೆ ಮರವಾಗೆ ಸೇವನ ಮರಬೇದೆ ಸೋಯ ಮರವಾಗೆ ಸೇವನ ಸಿರಕತಿ ಮನೆಯಾಗೆ ಇರಲಾರೆ ಹರನೆ ಸಿರಪತಿ ಮನೆಯಾಗೆ ಇರಲಾರೆ ಹರನೆ ಸಿರಕತಿ ಮನೆಯಾಗೆ ಇರಲಾರೆ ಜವರಾಯ ಬೇಗನ ಕರಸಯ್ಯ ಸಿರಿ ದೇವಿ ಹರನೆ ಕರಸಯ್ಯ ಸಿರಿ ದೇವಿ ಬೇಗನ ಕರಸಯ್ಯ ಸಿರದೇವಿ ಹರನೆ ಕರಸಯ್ಯ ಸಿರದೇವಿ ಹರನೆ ಮಾತೆಗೆ ಜವರಾಯ ಬಂದನೆ ಕೊಡಲೆ ಕೊಡಗೋಲ ಯಗಲೇರಿ ಹರನೆ ಕೊಡಗೋಲ ಯಗಲೇರಿ ಹರನೆ ಕೊಡಗೋಲ ಕೊಡಗಾಲ ಯಗಲೇರಿ ಜವರಾಯ ಬಂದನೆ ಸೇರಿ ದೇವಿ ಅರಮನಿಗೆ ಸೇರಿ ದೇವಿ ಅರಮನಿಗೆ ಬಂದನೆ ಸೇರಿ ದೇವಿ ಅರಮನಿಗೆ ಸೇರಿ ದೇವಿ ಅರಮನಿಗೆ ದೇವ ಸಿರಿ ಬಂದ ಕಾಲ ಮನಿಯಾಗ ಬೇಗನ ಕರಸಯ್ಯ ಸೇರೆ ದೇವಿ ಕರಸಯ್ಯ ಸೇರೆ ದೇವಿ ಬೇಗನ ಕರಸಯ್ಯ ಸೇರೆ ದೇವಿ ಗನ ಕರಸಯ್ಯ ಸೇರೆ ದೇವಿ ಹರಣೆ ಗಂಧ ಮಾತೆ ಕೊಡಗಾಲ ಯಗಲೇ